ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ನಾನು ಮಹೇಶ್, ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ಶ್ರೋತೃಗಳಿಗೂ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಈ ದಿನ ನಾವು ಏನು ಹವಾಮಾನ ಮಿತ್ರ ಕಾರ್ಯಕ್ರಮಗಳು ಹಿಂದೆ ಎರಡು ಜರುಗಿದೆ, ಆ ಒಂದು ಕಾರ್ಯಕ್ರಮಗಳಲ್ಲಿ ಬಂದಂತಹ ಸಲಹೆಗಳನ್ನು ವಿಶ್ಲೇಷಣೆ ಮಾಡಿ ನಿಮ್ಮ ಮುಂದೆ ನಮ್ಮ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಚಕ್ರವರ್ತಿಯವರು ಅವಕ್ಕೆ ಉತ್ತರಗಳನ್ನು ಕೊಡ್ತಾರೆ. ತದನಂತರದಲ್ಲಿ ಈ ಒಂದು ಹವಾಮಾನ ವಿಷಯಕ್ಕೆ ಕುರಿತಾಗೆ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಕೃಷಿ ಚಟುವಟಿಕೆಗಳಿಗೆ ಯಾವ ರೀತಿಯಾದಂಥ ಒಂದು ಸಲಹೆಗಳನ್ನು ಕೊಡಬಹುದು ಈ ಒಂದು ಹವಾಮಾನ ಬದಲಾವಣೆ ವೈಪರೀತ್ಯ ಬದಲಾವಣೆಯಿಂದಾಗಿ ಅನ್ನೋದ್ರ ಬಗ್ಗೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ MH ಮಂಜುನಾಥ್ರವರು ತಮ್ಮ ಮುಂದೆ ವಿವರಗಳನ್ನು ಮಂಡಿಸಲಿದ್ದಾರೆ. ಈ ಒಂದು ವಿಷಯಗಳನ್ನು ಎಲ್ಲ ಶ್ರೋತೃಗಳು ಕೇಳಿ ಅವರ ಒಂದು ಅನಿಸಿಕೆಗಳನ್ನು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಬೇಕು ಅಂತಂದ್ಬಿಟ್ಟು ಈ ಮೂಲಕ ಕೋರ್ಕೊತೀನಿ. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಗದಗಿನಲ್ಲಿ 4 cm, ಕುಮಟಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 cm, ಪರಶುರಾಂಪುರ ಚಿತ್ರದುರ್ಗ ಜಿಲ್ಲೆಯಲ್ಲಿ 2 cm ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಸರ್ಕ್ಯುಲೇಷನ್ 5.8 km ಎತ್ತರದವರೆಗೆ ಇದ್ದು, ಇದರ ಪರಿಣಾಮದಿಂದ ಸೆಪ್ಟೆಂಬರ್ 25 ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 23 ಸೆಪ್ಟೆಂಬರ್ 30 ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಸೆಪ್ಟೆಂಬರ್ 24 ಸೆಪ್ಟೆಂಬರ್ 28 ಯೆಲೋ ಅಲರ್ಟನ್ನು ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 24 ಸೆಪ್ಟೆಂಬರ್ 26 ಹಲವು ಕಡೆ, ಸೆಪ್ಟೆಂಬರ್ 27 ಸೆಪ್ಟೆಂಬರ್ 30 ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ ಹಾಗೂ ಗದಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಸೆಪ್ಟೆಂಬರ್ 26 ಸೆಪ್ಟೆಂಬರ್ 28 ಯೆಲೋ ಅಲರ್ಟನ್ನು ಘೋಷಿಸಲಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 24 ಸೆಪ್ಟೆಂಬರ್ 30 ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 24 ಸೆಪ್ಟೆಂಬರ್ 28 ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ರಾಜ್ಯವ್ಯಾಪಿ ಪ್ರಸಾರದ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಹವಾಮಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ MH ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ನಮ್ಮ ರೈತರಿಗೆ ನಾವು ಪ್ರತಿ ವಾರ ಹವಾಮಾನ ಮಿತ್ರ ಕಾರ್ಯಕ್ರಮವನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಬೇರೆ ಬೇರೆ ತಮ್ಮಂಥ ಸಂಪನ್ಮೂಲ ವ್ಯಕ್ತಿಗಳು ಬಂದು ಇಲ್ಲಿ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮಳೆಯ ವಾತಾವರಣ ಯಾವ ಥರ ಇದೆ, ಎಲ್ಲೆಲ್ಲಿ ಮಳೆ ಬೀಳ್ತಾ ಇದೆ, ಎಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ, ಎಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ, ಎಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಇದೆ, ಮತ್ತು ಯಾವುದರ ಪರ್ಯಾಯ ಮಾರ್ಗವನ್ನು ತಾವು ಅನುಸರಿಸಬೇಕು ಅನ್ನೋದನ್ನು ನಮ್ಮ ತಜ್ಞರು ಈಗಾಗಲೇ ರೈತರಿಗೆ ನೀಡಿದ್ದಾರೆ. ಇವತ್ತು ಕೂಡ

ದರ್ಶನದಿಂದ ಅರಳಿತು ವದನ ಅಂಧಕಾರದಾಚೆಯು ನೋಡಿತು ನಯನ ತಾಯಿ ದರ್ಶನದಿಂದ ಅರಳಿತು ವದನ ಅಂಧಕಾರದಾಚೆಯು ನೋಡಿತು ನಯನ ಸುತ್ತಮುತ್ತಲು ಎಲ್ಲ ತಾಯಿ ದರ್ಶನ ಸುತ್ತಮುತ್ತಲು ಎಲ್ಲ ತಾಯಿ ದರ್ಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲ್ಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಶರಣನಾಗಿಹೆ ಕರ ಮುಗಿವೆ ತಾಯಿ ನಿನಗೆ ಶರಣನಾಗಿಹೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ ಭಕ್ತಿಗೀತೆಯನ್ನು ಕೇಳಿದಿರಿ. ಇದೀಗ ಮಾರುಕಟ್ಟೆ ಧಾರಣೆ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 36,000 ಗರಿಷ್ಠ 53,000, ಹೊಸ ಅಡಿಕೆ 36,000 ಗರಿಷ್ಠ 49,000, ಕೋಕಾ ಕ್ವಿಂಟಾಲಿಗೆ ಕನಿಷ್ಠ 25,000 28,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000 ತೆಂಗಿನಕಾಯಿ ಒಂದನೇ ವರ್ಗ 1,032,000 ಎರಡನೇ ವರ್ಗ 28,000 ಗರಿಷ್ಠ 40,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,500-5,300, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500-4,500, ಐಆರ್8 ಕ್ವಿಂಟಾಲಿಗೆ 3,500-4,300, ಭತ್ತ ಆಮದು ಕ್ವಿಂಟಾಲಿಗೆ 2,250 ಗರಿಷ್ಠ 2,450, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500-5,000, ಕೆಂಪು 4,400-5,000, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ಗರಿಷ್ಠ 5,500, ಮೆಣಸು 18,000 ಗರಿಷ್ಠ 30,000, ಕಾಳು ಮೆಣಸು ಕ್ವಿಂಟಾಲಿಗೆ 14,000-67,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 13,000-14,500, ಬಾಳೆಕಾಯಿ ಮೈಸೂರು 5,500 ಗರಿಷ್ಠ 7,000, ಕದಳಿ 7,000 ಗರಿಷ್ಠ 8,000, ಗಾಳಿ ಕನಿಷ್ಠ